बंदा बंदा बंदा रोड़ू डी के साहेबा ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ ದೇವೇಗೌಡರು ಹೇಳಿದ್ರು ಮಣ್ಣು ನಂಬು ಅಂತಾನೆ ಅಬ್ದುಲ್ ಕಲಾಂ ಹೇಳಿದ್ರು ಕನಸು ಕಾಣು ಅಂತಾನೆ ಇಲ್ಲಿ ನಾನು ನನ್ಗೆ ಕನ್ವರ್ಲಾಲಾನೆ ಡಿಕೆ ಡಿಕೆನೇ ಡಿಕೆ ಸಾಫಲ ಬಂದ ಬಂದ ಬಂದ ನೋಡು ಡಿ ಕೆ ಸಾಹೇಬಾ ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ ಸುಂದರ ಸೋಕಿಯಲ್ಲಿ ಪಂಟರ ರಜನಿ ನಂತರ ಇವನ್ ಸ್ಟೈಲ್ ಸೂಪರ ಯಾವ ಜಟ್ಟಿ ಬಂದ್ರು ನಾನು ಜಗ್ಗೋದಿಲ್ಲ ಗುಂಪು ಕಟ್ಟೆ ಬಂದ್ರು ಏಟು ಮಿಸ್ಸೇ ಇಲ್ಲ ಏ ಕುಂತ್ರೆ ಸಾಂಗೆ ಮಗ ಏ ನಿಂತ್ರೆ ಫೈಟೆ ಮಗ ಇಲ್ಲಿ ನಂಗೆ ನಾನು ಕನ್ವರ್ ಲಾಲಾನೆ ಡಿಕೆ ಥೂ ಥೂ ಥೂ ನಾಯಿ ಡಿಕೆನೇ ಡಿಕೆ ಸಾಬ್ ಬಂದ ಬಂದ ಬಂದ ನೋಡು ಡಿಕೆ ಸಾಹೇಬಾ ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ ಸರ್ದಾರ ಸೋಲೆ ಇಲ್ದ ಹಮ್ಮೀರ ಆ ಗಬ್ಬರ್ ನಂತರ ಸೌಂಡೆ ಅಬ್ಬರ ಕಾದು ಸ್ಕಚ್ಚು ಆಗಿ ಎಗರೋ ಚಿರ್ತೆ ಹಂಗೆ ಕಾಲು ಕೆರೆದು ನಿಂತ್ರೆ ನುಗ್ಗೋ ಧೂಳಿ ಹಂಗೆ ನೋಡೋ ಇವನ ಹವಾ ಅಯ್ಯೋ ಸ್ಟಾಪೇ ಇಲ್ಲ ಶಿವ ಕನ್ವರ್ ಲಾಲಾನೆ ಡಿಕೆ ಸಾಬ್ ಡಿಕೆ ಹಬ್ ಖುಷ್ವಾ ಬಂದ ಬಂದ ಬಂದ ನೋಡು ಡಿಕೆ ಸಾಹೇಬಾ ಲೇ ಲೇ ಲೇ ನೋಡ್ತಾ ಇರು ಮಾಡ್ತಾನೀಗ ಊರಿಗೆ ಹಬ್ಬ ಲೇ